ನೀವು ಈ ಸಲ ಹತ್ತಿ ಜಾಸ್ತಿ ಮಾಡಿದ್ರೆ ಕಡಿಮೆ ಮಾಡಿದ್ರಿ ಸರ್? ನಾವು ಅಷ್ಟೇ ಸೇಮ್ ವರ್ಷ ಎಷ್ಟು ಮಾಡ್ತೀವಿ ಅಷ್ಟು ಮಾಡಿವಿ ಸರ್. ಹೇಗೆ ಹತ್ತಿ ಬೆಳೆ ಹೇಗಿದೆ ನಿಮ್ದು ಈಗ? ಚೆನ್ನಾಗಿದೆ ಸರ್. ಏನು ಈಗ ಹೂವ ಕಾಯಿ ಎಲ್ಲ ಆಗ್ತಾ ಇದೆ? ಆಗ್ತಾ ಇದೆ ಸರ್. ಎಷ್ಟು ಸಲ ಸಿಂಪರಣೆ ಆಯ್ತು? ಈಗ ಮೂರು ಸಲ ಆಗಿದೆ ಸರ್. ಮೂರು ಸಲ ಸಿಂಪರಣೆ ಆಗಿದೆ, ಈಗ ಮತ್ತೆ ಮಾಡ್ಬೇಕು. ಏನ್ ಅನಿಸ್ತದ ನಿಮಗೆ ಈ ಸಲ? ಏನು ಬಹಳಷ್ಟು ಹಾವಳಿ ಹುಳದ್ದು ಐತಂತೀರೋ ಅಥವಾ ಏನ್ ಅಷ್ಟಿಲ್ಲ ಅಂತ ಹೇಳ್ತಾನೆ? ಇಲ್ಲ ಸರ್, ಈ ಸರಿ ಜಾಸ್ತಿ ಆಯ್ತು ಸರ್ ಹುಳದ್ದು ಹಾವಳಿ. ಸೊ ಎಣ್ಣೆ ಹೊಡೆದು ಕಂಟ್ರೋಲ್ ಮಾಡ್ಬೇಕು ಸರ್. ಹೇಗೆ ಒಂದು ಗಿಡಕ್ಕೆ ಅಂದಾಜು ಈಗ ಹೂವ ಕಾಯಿ ಎಷ್ಟೆಷ್ಟು ಆಗ್ತದ ನಿಮ್ದು? ಈಗ ಆಗ್ಯಾವ ಸರ್, ಒಂದು ಗಿಡಕ್ಕೆ ಒಂದು ಎಂಟತ್ತು ಕಾಯಿ ಆಗ್ಯಾವ ಸರ್. ಈ ಫಲ ಜಾಸ್ತಿ ಆಯ್ತು ಸರ್. ಅಂದ್ರೆ ಯಾವ ತಿಂಗಳಲ್ಲಿ ಆಯ್ತು ನಿಮ್ದು ಬಿತ್ತನೆ? ಸಾಮಾನ್ಯವಾಗಿ ಜೂನ್ ತಿಂಗಳಿಂದ ಮಾಡಕ್ ಪ್ರಾರಂಭ ಮಾಡ್ತಾರೆ, ಜೂನ್ ಜುಲೈ ತನ ಮಾಡ್ತಾರೆ ರೈತರು. ಕೆಲವೊಂದಿಷ್ಟು ರೈತರು ಆಗಸ್ಟ್ನಾಗ ಹಾಕಿದ್ದಾರೆ? ಇಲ್ಲ ಸರ್, ನಾವು ಜೂನ್ನಾಗೆ ಹಾಕಿದ್ವಿ ಸರ್. ಈಗ ಪ್ರತಿ ವರ್ಷ ನೋಡಿದ್ರೆ ಹೇಗ ಅನಿಸ್ತದೆ ನಿಮಗೆ ಹತ್ತಿ ಬೆಳೆ ಈ ವರ್ಷ ಹೋದ ವರ್ಷಕ್ಕ? ಇವತ್ತು ಚೆನ್ನಾಗ್ಯಾವ ಸರ್ ಬೆಳೆನು, ಮುಂದೆ ಬಂದಾಗ ಗೊತ್ತಾಗುತ್ತೆ ಸರ್. ಅದು ಲಾಸ್ಟ್ ಹೋದ ವರ್ಷ ಎಲ್ಲ ಇಳುವರಿ ಹೇಗೆ ಬಂತು ಹತ್ತಿ ನಿಮ್ದು? ಚೆನ್ನಾಗಿ ಬಂದಿತ್ತು ಸರ್ ಹೋದ ವರ್ಷ. ಎಕರೆಗೆ ಒಂದು 12 ಕ್ವಿಂಟಲ್ ಬಂದಿತ್ತು ಸರ್ ಬೈಲೊಲ. ಇದು ಬೈಲೊಲ ಈಗ ಹತ್ತಿ ಹಾಕಿದ್ದು? ಈಗ ಬೈಲೊಲನೆ ಸರ್, ಮಳೆ ಆಶ್ರಿತ. ಅಂದ್ರೆ ಬೈಲೊಲದಲ್ಲಿ 12 ಕ್ವಿಂಟಲ್ ಅಂದ್ರೆ ಒಳ್ಳೆ ಇಳುವರಿ? ಹಾ ಸರ್, ಒಳ್ಳೆ ಇಳುವರಿ. ಮಳೆ ಮತ್ತೆ ಈ ಸಲ ಹೇಗೆ ಅನಿಸ್ತದೆ ನಿಮಗೆ, ಚೆನ್ನಾಗಿ ಆಗಿದೆ ಮಳೆ ಇದೆಲ್ಲ? ಈಗ ಇಲ್ಲಿವರೆಗೆ ಚೆನ್ನಾಗಿ ಆಗಿದೆ ಸರ್. ಈಗ ಮಳೆ ಬಂದ್ರೆ ಮತ್ತೆ ಚಲೋ ಆತ ಸರ್. ಈಗ ಮತ್ತೆ ಮುಂದ ಇಲ್ಲಿವರೆಗೆ ಚೆನ್ನಾಗಿ ಆಗಿದೆ. ಈಗ ಬಹಳಷ್ಟು ಏನಾಗ್ಬಿಡ್ತು, ನಡುವೆ ಮಳೆ ಹತ್ತಿ ಭಯಂಕರ ಕಳೆಗಳು ಬಿದ್ದು ಕೆಲವೊಂದು ಬೆಳೆಗಳು ಬಹಳಷ್ಟು ನುಕ್ಸಾನ ಅದು ಅಂತ ಹೇಳಿದ್ರು ರೈತರು. ಆತರ ಸಮಸ್ಯೆಗಳು ಬಂತ ಇಲ್ಲೆಲ್ಲ? ಹಾಗೆ ಸರ್, ಇಲ್ಲಿ ಮಳೆ ಜಾಸ್ತಿ ಆಗಿ ಕಳೆ ಬಿದ್ದು ಕಸ ಈಗ ಎಲ್ಲ ತೆಗೆಸಿವಿ ಸರ್. ಎಣ್ಣೆ ಹೊಡೆದು ಕಳೆ ಆಗಿದೆ ಸರ್. ಈಗ ಬಹಳ ಕಸ ಇತ್ತು ಸರ್ ಮೊದಲು. ಈಗ ಮತ್ತೆ ಹತ್ತಿಯಲ್ಲಿ ಎಷ್ಟು ಸಲ ಕುಂಟೆ ಅದು ಹಾಕಿದ್ರಿ ಸರ್? ಈಗ 4 ಸರಿ ಹೊಡೆದಿವಿ ಸರ್ ಕುಂಟೆ. ಇನ್ನ ಆಗ್ಬೇಕು ಸರ್, ಇನ್ನ ಒಂದ್ 2 ಸಾವಿರ ಹೊಡ್ಸಂತ ಸರ್. ಸಾಮಾನ್ಯವಾಗಿ ಕಳೆಗಳಿಲ್ಲ ಅಂದ್ರೂ ಕುಂಟಿ ಹೊಡಿತಾ ಇರ್ತೀರಿ ನೀವು? ಹೊಡಿತೀವಿ ಸರ್. ಅದು ಭೂಮಿ ತೇವಾಂಶ ಹಿಡಿದಿಟ್ಕಂತ ಸರ್ ಕುಂಟೆ ಎರಗಿದ್ರೆ. ಹಾ ಸರ್, ಸಾಲಿಗೆ ಮಣ್ಣು ಇರ್ತದೆ ಸರ್. ಗೊಬ್ಬರ ಎಷ್ಟು ಸಲ ಹಾಕ್ತಾರೆ ಹತ್ತಿ ಬರೋದ್ರೊಳಗಾಗಿ? ಗೊಬ್ಬರ 2 ಸಾರಿ ಸರ್, ಮೊದಲೊಮ್ಮೆ ಈಗೊಮ್ಮೆ ಸರ್. 2 ಸಾರಿ? ಹಾ, 2 ಸಹ ಹಾಕಿವಿ ಸರ್. ಏನೇನು ಗೊಬ್ಬರ ಹಾಕ್ತೀರಿ ನಾವು ಮೊದಲನೇ ಸಲ ಎರಡನೇ ಸಲ ಸರ್? ನಾವು ಹಾಕೋ ಸರ್ DAP ಜಾಸ್ತಿ ಹಾಕಿನಿ ಸರ್. ನಾನಂತೂ ಬೇರೆ ಏನು ಹಾಕಿಲ್ಲ ಸರ್, DAP ಒಂದೇ ಹಾಕಿನಿ ಸರ್. ಇದ್ರ ಜೊತೆ ಯೂರಿಯಾ ಮಿಕ್ಸ್ ಮಾಡ್ತಾರೆ, ಪೊಟ್ಯಾಶ್ ಹಾಕ್ತಾರೆ? ಇಲ್ಲ ಸರ್, ಹಾಕಿಲ್ಲ ಸರ್, ಯೂರಿಯಾನೇ ಹಾಕಿಲ್ಲ ನಾವು, ಯೂಸ್ ಮಾಡಿಲ್ಲ ಯೂರಿಯಾ. ಹಾ, DAP ಅಷ್ಟೇ ಹಾಕಿದ್ವಿ ಸರ್. ಎಷ್ಟು DAP ಒಂದೊಂದು ಎಕರೆಗೆ ಎಷ್ಟು ಕೊಟ್ರಿ? ಒಂದು ಎಕರೆಗೆ 1 ಕ್ವಿಂಟಲ್ ಸರ್, 2 ಚೀಲ. ತೊಗರಿ ಬೆಳೆ ಈ ಸಲ ಕಡಿಮೆ ಆಯಿತು ಅಂತಂದ್ರೆ ಯಾಕೆ? ಹತ್ತಿ ಸಲುವಾಗಿ ರೇಟ್ ಸಲುವಾಗಿ ಕಡಿಮೆ ಆಯಿತು. ತೊಗರಿ ಲಾಸ್ಟ್ ಇಯರ್ ನಿಮ್ದು ಇಳುವರಿ ಎಷ್ಟೆಷ್ಟು ಬಂತು? ಇಲ್ಲ ಸರ್, ಇಳುವರಿನು ಕಮ್ಮಿ ಆಗಿದೆ ಸರ್. ತೊಗರಿದು ಲಾಸ್ಟ್ ಟೈಮ್ 3 ಕ್ವಿಂಟಲ್ ಬಂದದ ಸರ್ ಎಕರೆಗೆ. ಹಾ ಸರ್, ಎಕರೆಗೆ 3 ಕ್ವಿಂಟಲ್ ಅಂದ್ರೆ 6,000 ರೂಪಾಯಿ ಇತ್ತು ಸರ್ ಗೌರ್ಮೆಂಟ್ದು, 6,300. ಹಂಗಾಗಿ 18,000 ರೂಪಾಯಿ ಆಯ್ತು ಸರ್ ಒಂದು ಎಕರೆಗೆ. ಅದು ಲೀಸು ಖರ್ಚು ಎಲ್ಲ ತೆಗೆದ್ರಿ ಏನೂ ಉಳಿದಿಲ್ಲ ಸರ್. ಅದು ಅದಕ್ಕೆ ತೊಗರಿ ಕಡಿಮೆ ಮಾಡಿದ್ರಿ ಸರ್. ಹೇಗೆ ನೀವು ಲೀಸ್ ಮಾಡಿರಲ್ಲ? ಲೀಸ್ ನಾವು ಮಾಡಿಲ್ಲ ಸರ್, ಮಾಡಿದ ಬೇರೆಯವ್ರು ಮಾಡ್ಯಾರ ಸರ್. ಹಾಂ ಸರ್. ಅಂದ್ರೆ ನಿಮ್ ಸ್ವಂತ ಭೂಮಿನೇ ಅಲ್ಲ? ಹಾ, ಸ್ವಂತ ಭೂಮಿನೇ ಸರ್. ಹೇಗೆ ಮಾಡ್ತೀರಿ ಕರೆಪರೆ ತಾವು ಒಕ್ಕಲ್ತನ? ಏನು ಸ್ವಂತ ನಿಮ್ದು ಎತ್ತು ಟ್ರ್ಯಾಕ್ಟರ್ಸ್ ಓದಾವ ಅಥವಾ ಹೇಗೆ? ಎಲ್ಲ ಬಾಡಿಗಿನ? ಎಲ್ಲ ಬಾಡಿಗೆ ಸರ್. ನಮ್ದು ಎತ್ತಿದ್ದು ಮೊದಲು, ಈಗ ಎಲ್ಲ ತೆಗೆದಿವಿ ಸರ್. ನಮ್ ದೊಡ್ಡಪ್ಪವ್ರು ಚಿಕ್ಕಪ್ಪವ್ರು ಟ್ರ್ಯಾಕ್ಟರ್ ಇದಾವ ಸರ್, ಔಟ್ರೆ ಮಾಡ್ಕೊ. ಹೇಗೆ ಬಾಡಿಗೆ ತಗೋತಾರ ಒಂದೊಂದು ದಿವಸಕ್ಕೆಲ್ಲ ಇಲ್ಲಿ ನಡೆದಾವೆ ಟ್ರ್ಯಾಕ್ಟರ್ದೆಲ್ಲ ಸರ್? ಅದು ತಾಸು ಲೆಕ್ಕ ಎಕರೆ ಲೆಕ್ಕ ತಗೊಂತಾರ ಸರ್ ಇಲ್ಲಿ ಬಾಡಿಗೆ ಟ್ರ್ಯಾಕ್ಟರ್ಗೆ. ಹೇಗೆ ಊರಲ್ಲಿ ಟ್ರ್ಯಾಕ್ಟರ್ಗಳು ಜಾಸ್ತಿ ಇದಾವ ಎತ್ತುಗಳು ಜಾಸ್ತಿ ಇದಾವ? ಟ್ರ್ಯಾಕ್ಟರ್ಗಳೇ ಜಾಸ್ತಿ ಅವ ಸರ್. ಎತ್ತಿಲ್ಲ, ಕಡಿಮೆ ಸರ್. ಎತ್ತು ಕುಂಟಿ ಅದು ಹೊಡಿಬೇಕಾದ್ರೆ ಎತ್ತುಗಳು ಬೇಕು? ಅವು ಸರ್ ಇದಾವ ಸರ್ ಎತ್ತುಗಳು, ಅವು ಬಾಡಿಗೆ ತಗೊಂಡು ಹೊಡಿತಾರ ಸರ್. ಒಂದಿನಕ್ಕೆ 1500 ರೂಪಾಯಿ ತಗೊಂತಾರ ಸರ್ ಅವ್ರು. ಹಾ ಸರ್. ಅಂದ್ರೆ ಒಬ್ರು ಬರ್ತಾರೆ ಅವ್ರ ಕೂಲಿ ಎತ್ತಿನ ಜೊತೆ ಒಬ್ರು? ಹಾ ಸರ್, ಒಬ್ರು ಬರ್ತಾರೆ ಸರ್. ಅಂದ್ರೆ ಈ ಕುಂಟೆ ಹೊಡಿವಾಗ ಎತ್ತುಗಳಿಗೆ 2 ಕುಂಟೆ ಹಾಕ್ತೀರಿ? ಒಂದೇ ಕುಂಟೆನ? ಒಂದೇ ಕುಂಟೆ ಸರ್. ಅವ್ರಿಗೆ ಹೊಡೆದು ಕೊಟ್ಟು ಹೋಗ್ತಾರೆ ಎತ್ತುಗಳಂದ್ರೆ. ಸಾಮಾನ್ಯವಾಗಿ ಹತ್ತಿಯಲ್ಲಿ ಒಂದ್ ದಿವಸಕ್ಕೆ ಎಷ್ಟು ಎಕರೆ ಹೊಡಿತಾರೆ ಕುಂಟೆ ಸರ್? 3 ಎಕರೆ ಹೊಡಿತಾರೆ ಸರ್. ಹೇಗೆ ಕುಂಟೆ ಹೊಡಿದು ಕಸಾದು ಇದ್ರೆ ಸ್ವಚ್ಛ ಆಗತ್ತಾ ಕುಂಟೆಯಿಂದ? ಸ್ವಚ್ಛ ಆಗುತ್ತೆ ಸರ್. ಈಗ ತೊಗರಿಗೆ ಬಂದ್ರೆ ತೊಗರಿ ನೋಡ್ರಿ, ಈಗ ಬಹಳಷ್ಟು ರೇಟ್ ಇಲ್ಲ ಅಂತೇಳಿ ತೊಗರಿ ಹಾಕೋದ್ ಬಿಟ್ರು ರೈತರು, ಹತ್ತಿದು ರೇಟ್ ಅದ ಅಂತೇಳಿ ಹಾಕಿದ್ರು. ಈ ಭಾಗದಲ್ಲಿ ತೊಗರಿ ಬೆಳೆ ಹೇಗಿದೆ ಹೋದ ಸಲ ಈ ಸಲ ನೋಡಿದ್ರೆ ಈ ಸಲ? ಹಾ ಸರ್, ಸರಿಯಾಗಿ ಯಾವ ಸರ್ ಹೋದ ಸರ್ ಇದ್ದಂಗೆ ಯಾವ ಬೆಳೆ ಏನ್ ಸರ್? ಈಗ 2 ವರ್ಷ ಆಯ್ತು ಇಳುವರಿ ಕಮ್ಮಿ ಆಗಿದೆ ಸರ್, ತೊಗರಿದು ಕಡಿಮೆ ಆಗಿದೆ ಸರ್, ಅದಕ್ಕೆ ತೊಗರಿ ಕಡಿಮೆ ಮಾಡಿದಾರೆ ಸರ್. ಈಗ 100% ಹತ್ತಿ ಐತಿ ನಿಮ್ಮಲ್ಲಿ? 100%? 98% ಅದೇ ಅದ ಸರ್, ಹತ್ತಿನೇ ಐತಿ ಸರ್. ತೊಗರಿ ಬಹಳ ಕಡಿಮೆ. ಭತ್ತದ ಗದ್ದೆ ಹೇಗೆ? ಭತ್ತ ಗದ್ದೆಗಳು ಕಡಿಮೆ ಆಗ್ತಾವ ಅಥವಾ ಭತ್ತದ ಏರಿಯಾ ಏನೋ ಜಾಸ್ತಿ ಆಯ್ತು ಹೇಗಂತ? ಭತ್ತದು ಹೋದ ವರ್ಷ ಚೆನ್ನಾಗಿತ್ತು ಸರ್ ಏರಿಯಾ, ಈ ವರ್ಷ ಕಡಿಮೆ ಆಗಿದೆ ಸರ್. ಯಾಕಂದ್ರೆ ಹೋದ ವರ್ಷ ರೇಟ್ ಇದ್ದಿಲ್ಲ ಭತ್ತಕ್ಕೆ, ಹಂಗಾಗಿ ಕಡಲೆ ಹಾಕ್ಯಂಡ್ರೆ ಚಲೋ ಅಂತಂದು ಕಡ್ಲಿಗೆ ಬಿಟ್ಟಾರ ಸರ್. ಇವ್ರು ಭತ್ತನು ಕಡಿಮೆ ಆಗಿದೆ ಸರ್. ಕಡಲೆ ಪ್ರತಿ ವರ್ಷ ಈ ಭಾಗದಲ್ಲಿ ಗದ್ದೆಗಳಿಗೆಲ್ಲ ಕಡಲೆ ಹಾಕ್ತಾರೆ ನೀವು, ಮಳೆಗಳೇ ಆತಂದ್ರೆ ಹೇಗೆ ಕಡಲೆಗೆ ಏನು ಸಮಸ್ಯೆ ಆಗೋದಿಲ್ವಾ? ಇಲ್ಲ ಸರ್, ಅದು ಲಾಸ್ಟ್ ಎಲ್ಲ ಮಳೆಗಾಲ ಮುಗಿದ್ಮೇಲೆ ಬಿತ್ತಾರೆ ಸರ್ ಅದು, ಹಂಗಾಗಿ ಏನು ಪ್ರಾಬ್ಲಮ್ ಆಗಂಗಿಲ್ಲ ಸರ್. ಮೇಲೆ ಮಳೆ ಬೇಕಾಗದಿಲ್ಲ, ಒಮ್ಮೆ ಮಳೆ ಆಗ್ತಾವ ಒಮ್ಮೆ ಅಕಸ್ಮಾತ್ ಮಳೆ ಆದಾಗ ನೀರು ನಿಂತು ಏನು ಸಮಸ್ಯೆ ಆಗಲ್ಲ ಸರ್? ಜಾಸ್ತಿ ಮಳೆ ಆದ್ರೆ ಸತ್ತದ ಸರ್ ಅದು ನೀರು ನಿಂತರ. ಲಾಸ್ಟ್ ಟೈಮ್ ಹಂಗೆ ಆಯ್ತು ಸರ್ ಕಡಲೆದು, ಹಂಗಾಗಿ ಸತ್ತಿತ್ತು ಸರ್. ಅದು ಲಾಸ್ಟ್ ಟೈಮ್ ಆದ ಸಲುವಾಗಿ ಇನ್ಸೂರೆನ್ಸ್ ಅನ್ನು ಕೊಟ್ಟರು ಸರ್ PMK ಇದರಲ್ಲಿ. ವರ್ಷ ಕಡಲೆಗೆ ಇನ್ಸೂರೆನ್ಸ್ ಬಂದಿತ್ತು ಸರ್. ನೀವು ಈ ಸಲ ಇನ್ಸೂರೆನ್ಸ್ ಮಾಡಿಸಿರಿ, ಬೆಳೆ ವಿಮೆ ಈ ಸಲ ಯಾವ ಬೆಳೆಗೆ ಮಾಡಿಸಿರಿ? ಹತ್ತಿ ತೊಗರಿ ಮಾಡಿಸಿವಿ ಸರ್. ಹಾಂ ರೀ, ಎಲ್ಲ ಕಂತದ್ದು ಕಟ್ಟಿರಿ? ಕಟ್ಟಿವಿ ಸರ್. ಮತ್ತೆ ಬೆಳೆ ಸಮೀಕ್ಷೆ ಆಯ್ತಾ? ಸಮೀಕ್ಷೆ ನಡೆದ ಸರ್ ಈಗ. ನಿಮ್ಮ ಬೆಳೆಯನ್ನು ನೀವೇ ಸಮೀಕ್ಷೆ ಮಾಡಿ ಅಪ್ಲೋಡ್ ಮಾಡ್ಬೇಕು? ಇಲ್ಲ ಸರ್, ಅದು ಮಾಡ್ಬೇಕಂದ್ವಿ ಆಗಲಿಲ್ಲ ಸರ್. ನಮ್ಮದು ಆಗಲಿಲ್ಲ ಅಂದರೆ ನಾಳೆ ನಿಮ್ಮ ಸಮೀಕ್ಷೆ ಆಗಿಲ್ಲ ಅಂದರೆ ಬೆಳೆ ಒಂದು ಏನಾದರೂ ವಿಮೆ ಕಂತು ಬರೋದಿಲ್ಲ ಅವಾಗ. ಇಲ್ಲ ಸರ್, ಅವರು ಸಮೀಕ್ಷೆ ಮಾಡೋರಿಗೆ ಒಬ್ರು ಕೊಟ್ಟಿದ್ದಾರೆ ಸರ್, ಅವ್ರು ಮಾಡ್ತಾ ಇದ್ದಾರೆ ಈಗ. ಹಾಂ ಸರ್, ಅಂದರೆ ಬೆಳೆ ಸಮೀಕ್ಷೆ ಕಡ್ಡಾಯವಾಗಿ ಆಗಬೇಕು. ಹೌದು ಸರ್. ಈಗ ಹೋದ ವರ್ಷ ಏನಾಗಿರುತ್ತೆ, ಹೋದ ವರ್ಷ ನೀವು ಅದ ಬೆಳೆ ಗದ್ದೆ ಇರತ್ತೆ, ಈ ಸಲ ಹತ್ತಿ ಹಾಕಿರ್ತೀರಿ, ಅದು ಚೇಂಜ್ ಮಾಡ್ಕೋಬೇಕಾಗತ್ತೆ. ಒಮ್ಮೆ ಬಿತ್ತನೆ ಮಾಡಿದ್ಮೇಲೆ ಚೇಂಜ್ ಹಾಕಿರ್ತಾವೆ ಬೆಳೆಗಳು, ಬದಲಾವಣೆ ಆಗಬೇಕು. ಇಲ್ಲ ಸರ್, ಬದಲಾವಣೆ ಆಯ್ತಾ ಸರ್. ವರ್ಷ ವರ್ಷ GPS ಮಾಡಿ ಬೆಳೆ ಅಪ್ಲೋಡ್ ಮಾಡ್ತಾರೆ ಸರ್. ಆಮೇಲೆ ಈಗ EKYC ಅಂತೇಳಿ ಮಾಡಿಸ್ಬೇಕಂತೇಳಿ ಕೊನೆ ದಿನಾಂಕ 22 ಕೊಟ್ಟಿದ್ರು. EKYC ಮಾಡಿಸಿದ್ರೆ ನಿಮ್ಮದು ಕಿಸಾನ್ ಸಮ್ಮಾನ್ ನಿಧಿ ಮಾಡಿವಿ ಸರ್. ಹಾಂ, ಮಾಡಿಸಿವಿ ಸರ್. ವರ್ಷ ದುಡ್ಡು ಬರ್ತಾ ಇದೆ ನಿಮಗೆ? ಬರ್ತಾ ಇದೆ ಸರ್. ಎಷ್ಟು ಬರ್ತಾ ಇದೆ ಒಂದು ವರ್ಷಕ್ಕೆ? ಒಂದು ವರ್ಷಕ್ಕೆ ಸರ್ 6,000 ರೂಪಾಯಿ ಬರ್ತೈತೆ ಸರ್. ಮತ್ತೆ ಇದು ರಾಜ್ಯ ಸರ್ಕಾರದ್ದು? ಈ ವರ್ಷ ಬಂದಿದೆ ಸರ್ 2,000 ಎಕ್ಸ್ಟ್ರಾ. ಹಾಂ, ಒಂದೇ ಕಂತ ಬಂದಿದೆ ಸರ್. ಹೇಗೆ ನಿಮ್ಮ ಊರಲ್ಲಿ ಎಲ್ಲ ರೈತರಿಗೂ ಕಿಸಾನ್ ಸಮ್ಮಾನ್ ನಿಧಿದು ರೈತರು ಸರ್ ಹೇಗೆ ದುಡ್ಡು ಬರ್ತಾ ಇದಾವ? ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಬರ್ತಾ ಇದಾವೆ ಸರ್, ಎಲ್ಲರೂ ಬರ್ತಾ ಇದಾವೆ. ಇನ್ನು ಕೆಲವೊಂದು KYC ಮಾಡಿಸಿಲ್ಲ, ಆಧಾರ್ ಕಾರ್ಡ್ ಏನೋ ತಪ್ಪಿದ್ದು ಅಂತವು ನಿಂತಾವ ಸರ್. ಈ ಚಾಲ್ತಿಯಲ್ಲಿದ್ದು ಎಲ್ಲವೂ ಬರ್ತಾವ ಸರ್. ಹೇಗೆ ರೈತ ಸಂಪರ್ಕ ಕೇಂದ್ರಕ್ಕೆ ಆಗಾಗ ಬರ್ತಾ ಇರ್ತೀರಿ ಕಲ್ಮಲದಲ್ಲಿ ನೀವು? ಹಾಂ ಸರ್, ಬರ್ತಾ ಇತ್ತು ಸರ್. ಏನೇನು ಮಾಹಿತಿ ತಗೋತಾ ಇರ್ತೀರಿ ಬಂದು? ಎಲ್ಲ ಮಾಹಿತಿ ಕೊಡ್ತಾರೆ ಸರ್. ಇಲ್ಲಿ ಬೆಳೆ ಏನಿದ್ರು ಅದು ರೋಗ ಏನಿದ್ರು ಕೊಡ್ತಾರೆ ಸರ್ ಮಾಹಿತಿ. ಏನೇನು ಲಾಭ ಪಡ್ಕೊಂಡ್ರಿ ನೀವು ಇಲ್ಲಿ ರೈತ ಸಂಪರ್ಕ ಕೇಂದ್ರದಿಂದ? ಇಲ್ಲಿದ್ದ ಎಲ್ಲ ಲಾಭ ಪಡ್ಕೊಂಡಿವಿ ಸರ್. ಇಲ್ಲಿ ಬೀಜ ತಗೊಂಡೋಗ್ತೀವಿ, ಮತ್ತೆ ಏನೇನು ಸಾಮಾನು ಕೃಷಿ ಸಾಮಾನುಗಳು ತಗೊಂಡೋಗ್ತೀವಿ, ಸಾಮಗ್ರಿಗಳು ಎಲ್ಲ ಮಾಹಿತಿ ಕೊಡ್ತಾರೆ ಸರ್. ಟೈಮ್ ಸರಿಯಾಗಿ ನಿಮಗೆ ಎಲ್ಲ ಇದ್ದದ್ದು ವಸ್ತುಗಳನ್ನ ಎಲ್ಲ ಸಿಗ್ತಾ ಇದೆ ಇಲ್ಲಿ? ಹಾಂ, ಸಿಗ್ತಾ ಇದೆ ಸರ್, ಎಲ್ಲ ಕೊಡ್ತಾ ಇದ್ದಾರೆ. ಒಟ್ಟಾರೆ ಏನು ಹೇಳ್ತೀರಿ ಕರಿಯಪ್ಪ ಅವರೇ, ಈ ಸಲ ಒಂದು ಮಳೆ ಬೆಳೆ ಪರಿಸ್ಥಿತಿ ನಿಮ್ಮ ಕಲಮಲ ಭಾಗದಲ್ಲಿ ಹೇಗೆ ಐತಿ ಅಂತ ಹೇಳ್ತಾರೆ? ಈಗ ಸದ್ಯ ಮಟ್ಟಿಗೆ ಎಲ್ಲ ಚಲೋ ಐತೆ ಸರ್. ಮುಂದೆ ಬೆಳೆ ಹಿಂಗೆ ಇದ್ರೆ ಚೆನ್ನಾಗಿ ಬಂದ್ರೆ ಚಲೋ ಸರ್. ಈಗ ಇನ್ನು ಮಳೆ ಬೇಕಂತಾರೆ, ಇಷ್ಟ ಮಳೆ ಮೇಲೆ ಬರ್ತದಂತೀರ ಸರ್? ಇನ್ನ ಮಳೆ ಬೇಕು ಸರ್. ಹಾಂ, ಬೇಕು ಸರ್. ಇನ್ನ ಮಳೆ ಆದ್ರೆ ಚೆನ್ನಾಗಿ ಆತ ಸರ್. ಹಿಂಗಾರಿ ಜೋಳ ಪಾಳ ಬಿತ್ತನೆ ಏನು ಪ್ರಾರಂಭ ಆಗಿದೆಯಾ? ಇನ್ನಿಲ್ಲ ಸರ್, ಅದು ಇನ್ನ ಒಂದ್ 20 ದಿನ ಸರ್. ಕಡಲೆ ಯಾವ ತಿಂಗಳಲ್ಲಿ ಹಾಕ್ತೀರಿ ಮತ್ ನೀವು? ಕಡಲೆ ಇದು ಅಕ್ಟೋಬರ್ ನಲ್ಲಿ ಹಾಕ್ತೀವಿ ಸರ್. ಹಾಂ, ಅಂದ್ರೆ ವರ್ಷ ಅಕ್ಟೋಬರ್ ತಿಂಗಳ ಕೊನೆ ಭಾಗ ಅಕ್ಟೋಬರ್ ನಲ್ಲಿ ಹಾಕ್ತೀವಿ ಸರ್. ಬೀಜದ ಸಿದ್ಧತೆ ಅದು ಮಾಡ್ಕೊಂಡಿರಿ? ಇಲ್ಲೇ ಸರ್, ರೈತ ಸಂಪರ್ಕ ಕೇಂದ್ರದಲ್ಲೇ ತಗೊಂತೀವಿ ಸರ್ ನಾವು ಬೀಜ. ಹಾಂ, ಹೀಗೆ ಹೋದ ಸಲ ಎಲ್ಲ ಕಡಲೆದು ಎಷ್ಟು ಬಂತು ನಿಮ್ದು ಹಾಕಿದ್ರಿ ಹೋದ ವರ್ಷ? ಸರ್, ಹೋದ ವರ್ಷ ಚೆನ್ನಾಗಿ ಬಂತು ಸರ್, ಕಡಲೆ ಎಕರೆಗೆ 12 ಕ್ವಿಂಟಲ್ ಬಂದಿತ್ತು ಸರ್. ಹಾಂ ಸರ್. ರೇಟ್ ಹೆಂಗ್ ಸಿಕ್ತು ಸರ್? 4,800 ಹೋಗಿತ್ತು ಸರ್. ಅಂದ್ರೆ ತೊಗರಿ ನೋಡಿದ್ರೆ ಕಡಲಿನ ಬೇಸ್ ಅನಿಸ್ತದೆ? ಕಡಲಿನೇ ಬೇಸ್ ಅನಿಸ್ತದೆ ಸರ್. ಮತ್ತೆ ನಿಮ್ಮಲ್ಲಿ ರೈತರೆಲ್ಲ ಏನು ಎಲ್ಲ ಭೂಮಿ ಘಸಿ ಎಲ್ಲ ಕಳೆಗಳನ್ನು ತಗೊಳ್ಳೋದು ಎಲ್ಲ ಮಾಡ್ಕೊಂಡು ಮುಗಿಸಿದ್ದಾರೆ? ಮುಗಿಸಿದ್ದಾರೆ ಸರ್. ಇನ್ನ ಕೆಲವೊಬ್ರು ಮಾಡ್ತಾ ಇದಾರೆ, ಎರಡನೇ ಕಳೆ ತೆಗಿತಾ ಇದಾರೆ ಸರ್. ಹೇಗೆ ಕರಿಯಪ್ಪರು, ತಾವು ಕೂಲಿ ಆಳುಗಳನ್ನ ಹಚ್ಚಿ ಮಾಡ್ತೀರಾ? ಮನೆಯಲ್ಲಿ ಕೆಲಸ ಮಾಡೋರ್ದಾರ? ನೀವು ಮನೆಯಲ್ಲಿ ಎಷ್ಟು ಜನ ದುಡಿತೀರಿ? ಇಲ್ಲ ಸರ್, ಎಲ್ಲ ಕೂಲಿ ಆಳುಗಳು ಕೂಡ ಮಾಡಿಸ್ತೀವಿ ಸರ್. ಹಾಂ ಸರ್. ಹೇಗೆ ಉಳಿತಾಯ ಆಗ್ತಾ ಇದೆ ನಿಮಗೆ? ಆತ ಸರ್, ಉಳಿತಾಯ ಆಗ್ತದ, ಚೆನ್ನಾಗಿದೆ ಸರ್. ಒಳ್ಳೆಯದು ಕರಿಯಪ್ಪ ಅವರೇ, ನಿಮ್ಮ ಒಂದು ಕೆಲವೊಂದಿಷ್ಟು ಕೃಷಿ ವಿಚಾರವನ್ನು ಇದುವರೆಗೆ ನಮ್ಮ ರೈತರೊಂದಿಗೆ ಹಂಚಿಕೊಂಡದಕ್ಕೆ ರೈತರ ಪರವಾಗಿ ನಿಮಗೆ ಧನ್ಯವಾದ. ನಮಸ್ಕಾರ. ನಮಸ್ಕಾರ ಸರ್. ಕಲ್ಮಲ ಗ್ರಾಮದ ಕರಿಯಪ್ಪ ಪೂಜಾರ್ ಅವರ ಕೃಷಿ ಅನುಭವಗಳನ್ನು ಆಲಿಸಿದರೆ. ರೈತ ಬಂಧುವರೇ, ಈಗ ಒಂದು ವಾಣಿಜ್ಯ ಪ್ರಕಟಣೆ. ಜೋಖಿಮ್ ಸೇ ನಿಕಲ್ ಕರ್ ಫಸಲ್ ಆಯೆ ಸುರಕ್ಷಿತ ಹೋ ಜಾಯೆ. संकट के समय प्रधानमंत्री फसल बीमा योजना किसानों के लिए वरदान है. अब सूखा पड़े या बाढ़ आ जाए कोई डर नहीं, अब ओले पड़े या कीट पतंगे फसल खा जाए कोई फिक्र नहीं, क्योंकि हमने लिया है प्रधानमंत्री फसल बीमा. बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा. योजना से हर साल जुड़ रहे हैं 5 करोड़ से ज्यादा किसान. अब आपकी है बारी. नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जन सेवा केंद्र में स्वेच्छा से करा सकते हैं पंजीकरण. फसल बीमा पोर्टल या फसल बीमा ऐप द्वारा भी कराया जा सकता है पंजीकरण. प्रधानमंत्री फसल बीमा योजना, आपकी फसलों का संपूर्ण सुरक्षा कवच. कृषि एवं किसान कल्याण मंत्रालय, भारत ಸರ್ಕಾರ. ರೈತ ಬಂಧುವರ ಈಗ ಕೇಳೋಣ, ಹೈನುಗಾರಿಕೆಯಲ್ಲಿ ಸುಧಾರಿತ ತಂತ್ರಜ್ಞಾನಗಳ ಅಳವಡಿಕೆ ಕುರಿತು ಪ್ರಾಣಿ ತಜ್ಞರಾದ ಡಾಕ್ಟರ್ ಶ್ರೀಧರ್ ಜಯನ್ ಅವರೊಂದಿಗೆ ಸಂದರ್ಶನವನ್ನ. ರೈತ ಬಾಂಧವರಿಗೆ ನಮಸ್ಕಾರ. ರೈತ ಬಾಂಧವರು, ಇವತ್ತಿನ ಕಾರ್ಯಕ್ರಮದಲ್ಲಿ ಹೈನುಗಾರಿಕೆಯಲ್ಲಿ ಉನ್ನತೀಕರಿಸಿದ ತಂತ್ರಜ್ಞಾನಗಳ ಅಳವಡಿಕೆ ಮತ್ತು ಲಾಭದಾಯಕತೆ ಅಂತಕ್ಕಂಥ ವಿಚಾರವಾಗಿ ನಮ್ಮ ಹೈನು

ಇದಕ್ಕೇನಪ್ಪ ಅಂತಂದ್ರೆ 8-10 ಲೀಟರ್ ಒಂದು ಸಾರಿ ಹಾಲು ಕೊಡಬೇಕು ಅಂತ ಹಸುಗಳಿಗೆ ಮಾತ್ರ ಇದು ಅನ್ವಯ ಆಗುತ್ತೆ. 2-3 ಲೀಟರ್ ಕೊಟ್ಟರೆ ಇದು ಬರೋದಿಲ್ಲ, ಮಿಲ್ಕಿಂಗ್ ಮಷಿನ್ ಯೂಸ್ ಮಾಡಕ್ಕೆ ಬರಲ್ಲ. 10 ಲೀಟರ್ಸ್ ಮೇಲಿದ್ದಂತ ದಾಸುಗಳಿಗೆ ಮಾತ್ರ ನಾವು ಇದನ್ನು ಯೂಸ್ ಮಾಡಬಹುದು. ಆಮೇಲೆ ಈಗೆಲ್ಲ ಕಮ್ಯುನಿಟಿ ಮಿಲ್ಕರ್ಸ್ ಅಂತಂದೇಳಿ ಇದು ಮಾಡಿದ್ದಾರೆ. ಈಗ ನಾವು ಗುಜರಾತ್ ಆ ಕಡೆ ಎಲ್ಲ ನೋಡಿದ್ರೆ ಒಂದೊಂದು ಮಿಲ್ಕ್ ಕಲೆಕ್ಷನ್ ಪಾಯಿಂಟ್ ಅಲ್ಲಿ 8-10 ಮಿಲ್ಕಿಂಗ್ ಮಿಷನ್ಸ್ ನ ಅಳವಡಿಸಿರ್ತಾರೆ. ಸೊ ರೈತರು ಆ ಜಾಗಕ್ಕೆ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಅವುಗಳಿಗೆ ಮೇವ್ ಹಾಕ್ಬಿಟ್ಟು ಅಲ್ಲೇ ಮಿಲ್ಕಿಂಗ್ ಮಾಡಿ ಅಲ್ಲೇ ಮಿಲ್ಕ್ ಅನ್ನ ಹ್ಯಾಂಡ್ ಓವರ್ ಮಾಡಿ ಬಂದ್ಬಿಡ್ತಾರೆ, ಅಲ್ಲೇ ಕೊಟ್ಟು ಬಂದ್ಬಿಡ್ತಾರೆ. ಕಮ್ಯುನಿಟಿ ಮಿಲ್ಕಿಂಗ್ ಮಿಷನ್ಸ್ ಅಂತ ಮಾಡಿದ್ದಾರೆ. ಸೊ ಆ ಕಾನ್ಸೆಪ್ಟ್ ಇನ್ನು ಕರ್ನಾಟಕದಲ್ಲಿ ಬಂದಿಲ್ಲ. ಸೊ ಇಲ್ಲೂ ಮಾಡಬಹುದು ಆ ತರ ಕಮ್ಯುನಿಟಿ ಮಿಲ್ಕಿಂಗ್ ಮಿಷನ್ಸ್ ಅಂತ ಮಾಡಿ ಒಂದು 8-10 ಅನಿಮಲ್ಸ್ ಗೆ ಕರೆಯೋ ಆ ರೀತಿಯಲ್ಲಿ ಒಂದು ವ್ಯವಸ್ಥೆಯನ್ನು ಮಾಡಬಹುದು ರೀ. ಮಾಡೋದ್ರಿಂದ ಏನಾಗುತ್ತೆ, ಒಳ್ಳೆ ಹಾಲಿನ ಗುಣಮಟ್ಟ. 4-5 ಲೀಟರ್ ಕೊಡ್ತಕ್ಕಂಥ ರಾಸುಗಳಿಗೆ ಮಿಲ್ಕಿಂಗ್ ಮಷೀನ್ ಯೂಸ್ ಮಾಡ್ಲಿಕ್ಕೆ ಬರೋದಿಲ್ಲ. ಆತರ ಇನ್ನು ಅಂದ್ರೆ ಕಾಸ್ಟ್ಲಿ ಆಗುತ್ತೆ. 3-4 ಲೀಟರ್ ಕೊಡತ್ರ ನಾವು ಯೂಸ್ ಮಾಡಕ್ ಬರಲ್ಲ. ಯೂಶಲಿ ಮೋರ್ ದೆನ್ 10 ಲೀಟರ್ಸ್ ಅಟ್ ಎ ಟೈಮ್ ಇದ್ದಂತ ಹಸುಗಳಿಗೆ ಮಾತ್ರ ಇದನ್ನ ಬಳಸುವಂತ ಒಂದು ಇದಿದೆ. ಹಾಗಾಗಿ ನಮ್ಮ ದೇಸಿ ಅನಿಮಲ್ಸ್ ಆಗಲಿ ಅಥವಾ ಎಮ್ಮೆಗಳಾಗಲಿ 10 ಲೀಟರ್ಗಿಂತ ಜಾಸ್ತಿ ಕೊಡುವಂತ ಕೆಪಾಸಿಟಿ ಇರಲ್ಲ. ಹಾಗಾಗಿ ಹಾಲು ಕರೆಯುವ ಮಿಲ್ಕಿಂಗ್ ಮಿಷನ್ಸ್ ಏನು ನಾವೇನು ಹಾಲು ಕರೆಯುವ ಯಂತ್ರಗಳಂತ ಹೇಳ್ತೀವಿ, ಇವುಗಳ ಬಳಕೆ ಸ್ವಲ್ಪ ಕಡಿಮೆನೆ ಅಂತಂದು ಹೇಳಬಹುದು. ಇನ್ನ ಮತ್ತೊಂದು ಪ್ರಮುಖವಾದದ್ದು ಗರ್ಭಧಾರಣೆ ಬಂದಾಗ, ಗರ್ಭಧಾರಣೆ ಸರಿಯಾದ ವೇಳೆಯಲ್ಲಿ ಮಾಡಿಸಬೇಕಾಗತ್ತೆ. ಜೊತೆಗೆ ಉನ್ನತ ಒಂದು ರಾಸುಗಳ ವೀರ್ಯವನ್ನ ಅಥವಾ ಎಮ್ಮೆಗಳ ಕೋಣಗಳ ವೀರ್ಯವನ್ನ ಉಪಯೋಗ ಮಾಡಿಕೊಂಡು ಮಾಡಬೇಕಾಗತ್ತೆ. ಇಲ್ಲಿ ಏನು ತಂತ್ರಜ್ಞಾನ ಇದೆ ಅಂತಿರ್ತಾವು? ಇಲ್ಲಿ ಈಗಾಗಲೇ ಬಂದಿದೆಯಲ್ಲಿ ಕಂಡುಹಿಡಿದು ಬಹಳ ಮುಖ್ಯ ವೈಜ್ಞಾನಿಕವಾಗಿ. ಇಲ್ಲಿ ಬೆದಿಗೆ ಬಂದಂತ ರಾಸುಗಳು ಅವುಗಳ ಒಂದು ಗುಣಲಕ್ಷಣಗಳು ದೈಹಿಕವಾಗಿ ಅವು ತೋರಿಸ್ತಕ್ಕಂಥ ಲಕ್ಷಣಗಳ ಮೇಲೆ ಬೆದೆಯ ಅವಧಿಯನ್ನ ನಾವು ಅಂದ್ರೆ ಎಕ್ಸ್ಪರ್ಟ್ಸ್ ಕಂಡುಹಿಡಿತಾರೆ. ಅಥವಾ ಕೃತಕ ಗರ್ಭಧಾರಣೆ ತರಬೇತಿ ಹೊಂದಿರತಕ್ಕಂಥ ಯುವಕರು ಅದನ್ನ ಅವ್ರಿಗೆ ಆ ಒಂದು ತರಬೇತಿಯನ್ನ ಕೊಟ್ಟಿರ್ತಾರೆ. ಸೊ ಅವರು ಅದನ್ನ ನಿರ್ದಿಷ್ಟವಾದ ಸಮಯ ಗೊತ್ತಾಗುತ್ತೆ, ಆದ್ರೂ ಸಹ ಕನ್ಫ್ಯೂಷನ್ ಇರುತ್ತೆ. ಸೊ ಒಳಗಡೆ ನಾವು ಗರ್ಭಚೀಲವನ್ನ ಹಿಡಿದು ನೋಡಿದಾಗ ಅದು ಕರೆಕ್ಟ್ ಆಗಿ ಬೆದೆಯಲ್ಲಿ ಇದೆಯೋ ಇಲ್ಲ ಅನ್ನೋದನ್ನ ನಾವು ತಿಳ್ಕೋಬಹುದು. ಅದಕ್ಕೂ ಸಹ ಎಕ್ಸ್ಪರ್ಟೈಸ್ ಬೇಕು, ಸಾಕಷ್ಟು ಅನುಭವ ಇದ್ರೆ ಮಾತ್ರ ಮಾಡಬಹುದು. ಅದರಲ್ಲೂ ಕೆಲವು ಟೆಸ್ಟ್ ಇದಾವೆ. ಆ ಒಂದು ಮ್ಯೂಕಸ್ ಏನ್ ಬರುತ್ತೆ ಆ ಬೆದಿಗೆ ಬಂದಂತ ಟೈಮ್ ನಲ್ಲಿ ಅದನ್ನ ತಗೊಂಡು ಅದನ್ನ ಅದರಲ್ಲಿ ಪ್ಯಾಟರ್ನ್ ನೋಡ್ತಾರೆ. ಅದನ್ನ ಪ್ಯಾಟರ್ನ್ ನೋಡ್ಬಿಟ್ಟು ಅದ್ರ ಮೇಲೆ ಡಿಸೈಡ್ ಮಾಡ್ತಾರೆ ಈ ತರ ಇದು ಇಂತ ಒಂದು ಸ್ಟೇಜ್ ಅಲ್ಲಿ ಇದೆ ಅಂತ ಹೇಳಿ ಹೇಳ್ಬೋದು. ಬೆದೆ ಇಂತ ಸ್ಟೇಜ್ ಅಲ್ಲಿ ಇದೆ ಅಂತ ಹೇಳಿ ಮ್ಯಾನುವಲ್ ಆಗಿ ಮಾಡ್ಬೇಕು. ಅದು ಯಾಂತ್ರೀಕರಣ ಏನಿಲ್ಲ, ಏನೂ ಆಗಿಲ್ಲ. ಕೃತಕ ಗರ್ಭಧಾರಣೆ ಒಂದು ಟೆಕ್ನಿಕ್ ಇದೆ. ಸೊ ಕೃತಕ ಗರ್ಭಧಾರಣೆನ ಮಾಡೋದ್ರಿಂದ ಈ ಒಂದು ಬುಲ್ಸ್ ಅನ್ನ ಮೇಂಟೈನ್ ಮಾಡುವಂತ ಒಂದು ಖರ್ಚು ವೆಚ್ಚವನ್ನ ಕಡಿಮೆ ಮಾಡಬಹುದು. ಇದು ಕೃತಕ ಗರ್ಭಧಾರಣೆ. ಇನ್ನೊಂದು ಎಂಬ್ರಿಯೋ ಟ್ರಾನ್ಸ್ಫರ್ ಟೆಕ್ನಾಲಜಿ ಅಂತ. ಸೊ ಭ್ರೂಣ ವರ್ಗಾವಣೆ ತಂತ್ರಜ್ಞಾನ. ಸೊ ಇದು ಸಹ ಬಂದಿದೆ. ಸೊ ಯಾವ ಕೆಲವು ಹಸುಗಳು ಕಟ್ಟೋದಿಲ್ವೋ ಅಂತ ಹಸುಗಳು, ಬಟ್ ಅವು ನಿಯಮಿತವಾಗಿ ಬೆದಿಗೆ ಬರ್ತಾ ಇರ್ತವೆ ಆದ್ರೆ ಕಟ್ಟೋದಿಲ್ಲ, ರಿಪೀಟ್ ಬ್ರೀಡರ್ಸ್ ಅಂತ ಹೇಳ್ತೀವಿ. ಅಂತ ಹಸುಗಳಿಗೆ ನಾವು ಈಗ ಎಂಬ್ರಿಯೋ ಟ್ರಾನ್ಸ್ಫರ್ ಟೆಕ್ನಾಲಜಿಯನ್ನು ಮಾಡಬಹುದು. ಸೊ ಮಾಡಿಬಿಟ್ಟು ಅವುಗಳು ಸಹ ಗರ್ಭಧರಿಸುವ ರೀತಿಯಲ್ಲಿ ಅವುಗಳನ್ನ ತಯಾರು ಮಾಡಬಹುದು. ಸೊ ಎಂಬ್ರಿಯೋ ಟ್ರಾನ್ಸ್ಫರ್ ಟೆಕ್ನಾಲಜಿ ಇದು ಮತ್ತೆ ಕೃತಕ ಗರ್ಭಧಾರಣೆ ಆರ್ಟಿಫಿಷಿಯಲ್ ಇನ್ಸೆಮಿನೇಷನ್ ಅಂತ ಏನಂತೀವಿ, ಇವೆರಡು ಬಹಳಷ್ಟು ದಿನಗಳ ಹಿಂದಿನಿಂದಲೇ ಇದು ರೂಢಿಯಲ್ಲಿದೆ. ವಿಶೇಷವಾಗಿ ಇದರಲ್ಲಿ ಏನು ಇನ್ನೂ ಹೊಸ ತಂತ್ರಜ್ಞಾನಗಳು ಡೈರಿ ಫಾರ್ಮ್ ದಲ್ಲಿ ಬರ್ತಾ ಇದಾವೆ, ಇಲ್ಲಿ ಏನು ನಾವು ಕೊರತೆಯಲ್ಲಿದಾವೆ ಅಂತ ಹೇಳ್ತಿರ್ತಾವೆ? ಇನ್ನೂ ಹೆಚ್ಚಿನ ತಂತ್ರಜ್ಞಾನಗಳಂದ್ರೆ ಹಾಲು ಕರೆಯುವ ಯಂತ್ರಗಳನ್ನ ಎಲ್ಲ ಹಸುಗಳಿಗೆ ಮತ್ತು ಎಮ್ಮೆಗಳಿಗೆ ಬಳಸುವಂತ ಒಂದು ಪದ್ಧತಿ ಶುರುವಾಗಬೇಕು. ಇದಾಗಬೇಕು. ಇದರಿಂದ ಏನಾಗುತ್ತೆ, ಕ್ಲೀನ್ ಮಿಲ್ಕ್ ಪ್ರೊಡಕ್ಷನ್, ಶುದ್ಧ ಹಾಲಿನ ಉತ್ಪಾದನೆ ಜಾಸ್ತಿ ಆಗುತ್ತೆ. ಬಹಳ ಮುಖ್ಯ ಆಗುತ್ತೆ, ಯಾಕಂದ್ರೆ ನಾವು ಕೈಗಳನ್ನ ಸರಿಯಾಗಿ ತೊಳೆದಿರಲ್ಲ ಅಂತ ಇದರಿಂದ ಕರಿಬೇಕಾದ್ರೆ ಹಾಲಿನಲ್ಲಿರ್ತಕ್ಕಂಥ ಬ್ಯಾಕ್ಟೀರಿಯಾ ಸಂಖ್ಯೆ ಜಾಸ್ತಿ ಆಗುತ್ತೆ. ಇದು ಎಲ್ಲ ಒಂದು ಹಾಲು ಕೊಳ್ಳುವರ ಮೇಲೆ ಪರಿಣಾಮ ಬೀರುತ್ತೆ, ಹಾಲು ಬೇಗ ಕೆಡೋದಕ್ಕೆ ಕಾರಣವಾಗುತ್ತೆ. ಸೊ ಮಿಷಿನ್ ಮಿಲ್ಕಿಂಗ್ ಎಲ್ಲರೂ ಅಳವಡಿಸ್ಕೋಬೇಕು. ಒಂದು ಇದರಲ್ಲಿ ಮ್ಯಾನ್ಯುಯಲ್ ಮಿಲ್ಕಿಂಗ್ ಮಿಷನ್ಸ್ ಇದಾವೆ, ಮತ್ತೆ ಪವರ್ ಆಪರೇಟೆಡ್ ಮಿಲ್ಕಿಂಗ್ ಮಿಷನ್ಸ್ ಇದೆ. ಸೊ ಅವರವರ ಒಂದು ಅನಿಮಲ್ಸ್ಗೆ ಒಂದು ಜಾನುವಾರುಗಳ ಸಂಖ್ಯೆಗೆ ಅನುಗುಣವಾಗಿ ಈ ಪವರ್ ಆಪರೇಟೆಡ್ ಮಿಲ್ಕಿಂಗ್ ಮಿಷನ್ಸ್ ಯೂಸ್ ಮಾಡಬಹುದು. ಮ್ಯಾನ್ಯುಯಲ್ ಅಂದ್ರೆ ಕೈ ಚಾಲಿತ ಹಾಲು ಕರೆಯುವ ಯಂತ್ರಗಳನ್ನು ಸಹ ಬಳಕೆ ಮಾಡಬಹುದು. ಇದರಿಂದ ಶುದ್ಧ ಹಾಲಿನ ಉತ್ಪಾದನೆ ಜಾಸ್ತಿ ಆಗುತ್ತೆ. ಆಮೇಲೆ ಎರಡನೇದಾಗಿ ಮೇವನ್ನು ಕತ್ತರಿಸೋದಕ್ಕೆ ಚಾಫ್ ಕಟ್ಟರ್ಸ್ ಅಂತ ಬರುತ್ತೆ, ಅವನ್ನ ಎಲ್ಲರೂ ಅಳವಡಿಸ್ಕೋಬೇಕು ಚಾಫ್ ಕಟ್ಟರ್ಸ್. ಈಗ ಒಂದು 50% ಜನದಲ್ಲಿ ಇದೆ, ಇನ್ನೂ ರಿಮೈನಿಂಗ್ 50% ಅಳವಡಿಸ್ಕೊಂಡಿದ್ದೇ ಆದರೆ, ಯಾಕಂದ್ರೆ ಮೊದಲೇ ಮೇವಿನ ಕೊರತೆ ಇದೆ ನಮ್ಮಲ್ಲಿ. ಸೊ ಇರದಂತ ಮೇವನ್ನ ಸಮರ್ಪಕವಾಗಿ ಬಳಸ್ಕೊಳೋದಕ್ಕೆ ಮೇವು ಚಾಫ್ ಕಟ್ಟರ್ಸ್ ಬೇಕು, ಮತ್ತೆ ಲೇಬರ್ ಸಮಸ್ಯೆ ಬಹಳ ಇದೆ ನಮ್ಮಲ್ಲಿ. ಸೊ ಅದಕ್ಕೆ ವಾಟರ್ ಹಾರ್ವೆಸ್ಟರ್ಸ್ ಹಾರ್ವೆಸ್ಟಿಂಗ್ ಮಿಷನ್ಸ್ ಅಂತ ಬಂದಿದೆ ಈಗ. ಸೊ ಅವುಗಳನ್ನ ನಾವು ಬಳಸ್ಕೋಬಹುದು. ಸೊ ಇವುಗಳನ್ನ ಬಳಸ್ಕೊಂಡು ಆಮೇಲೆ ಜೆಟ್ ಕ್ಲೀನರ್ಸ್ ಅಂತ ಬಂದಿದೆ, ಅವುಗಳನ್ನ ಯೂಸ್ ಮಾಡಿ ಕ್ಲೀನ್ ಮಾಡಬಹುದು. ಸೊ ಎಲ್ಲ ತಂತ್ರಜ್ಞಾನಗಳು ಈಗಾಗಲೇ ಕೆಲವು ಹಲವಾರು ಜನಗಳು ಅಳವಡಿಸ್ಕೊಂಡಿದ್ದಾರೆ, ಇನ್ನೂ ಹಲವಾರು ಜನ ಅಳವಡಿಸ್ಕೊಳ್ಳೋಣ ಒಂದು ಇದರಲ್ಲಿದ್ದಾರೆ. ಅವರಿಗೆ ಸಬ್ಸಿಡಿ ಮುಖಾಂತರ ಈ ತರ ಯಂತ್ರಗಳನ್ನ ಯಂತ್ರೋಪಕರಣಗಳನ್ನ

0.4 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಹಾಕಿ ಸಿಂಪರಣೆಯನ್ನು ಮಾಡಬಹುದು. ಮೆಣಸಿನಕಾಯಿ ಹೂ ಬಿಡುವ ಹಂತದಲ್ಲಿ 0.25 ಮಿಲಿಲೀಟರ್ ನೆಫ್ಥಲಿನ್ ಆಸಿಟಿಕ್ ಆಸಿಡ್ ಅನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನು ಮಾಡುವುದರಿಂದ ಮೆಣಸಿನಕಾಯಿಯಲ್ಲಿ ಹೂ ಉದುರುವುದನ್ನು ನಾವು ನಿಯಂತ್ರಣ ಮಾಡಬಹುದು. ಇನ್ನು ಜಾನುವಾರುಗಳು ಸಾಕಾಣಿಕೆದಾರರು ಜಾನುವಾರುಗಳಿಗೆ ಲಂಪಿ ಸ್ಕಿನ್ ರೋಗ ಕಂಡು ಬಂದಿದ್ದು ಮೈಮೇಲೆ ಕಾಣತಕ್ಕಂಥ ಗಡ್ಡೆಗಳು ತೀವ್ರವಾದ ನೋವನ್ನು ಉಂಟು ಮಾಡುವುದರಿಂದ ನೋವು ನಿವಾರಕ ಹಾಗೂ ವೈರಲ್ ನಿವಾರಕ ಔಷಧವನ್ನು ನುರಿತ ಪಶು